ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳಿದರೆ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮುಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಗಾರರಾದ ಮೂರ್ನಾಡಿನ ಬಡವಂಡ ಅರುಣ್ ಅಪ್ಪಚ್ಚು ಅವರೊಡನೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ ಕ್ಷಮಿಸಿ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕೊಡಗಿನಲ್ಲಿ ಜೇನು ಸಾಕಾಣಿಕೆ ತೋಟಗಾರಿಕೆ ಇಲಾಖೆ ಉತ್ತೇಜನ ಈ ಕುರಿತು ಬಿಡಿ ವಸಂತ್ ಅವರೊಂದಿಗೆ ಸಂದರ್ಶನ ಹಾಗೂ ಮಾರುಕಟ್ಟೆ ಧಾರಣೆ ಇದೆ. ಈಗ ಬಿಡಿ ವಸಂತ್ ಅವರೊಂದಿಗೆ ಸಂದರ್ಶನ. ಕೊಡಗು ಜಿಲ್ಲೆ ಈ ಹಿಂದೆಲ್ಲ ಜೇನು ಸಾಕಾಣಿಕೆಗೆ, ಜೇನುತುಪ್ಪಕ್ಕೆ ತುಂಬಾ ಹೆಸರಾಗಿತ್ತು. ಕ್ವಿಂಟಾಲ್ಗಟ್ಟಲೆ ಜೇನುತುಪ್ಪವನ್ನು ಪಡೆದುಕೊಂಡು ಹಣವನ್ನು ಮಾಡಿಕೊಂಡಿರೋರಿದ್ದಾರೆ, ಅದರ ಪ್ರಯೋಜನವೂ ಆಗಿದೆ. ಈಚಿನ ವರ್ಷಗಳಲ್ಲಿ ಕೆಲವು ಕಾರಣಗಳಿಂದ ಜೇನು ಸಂತಾನ ಕಡಿಮೆ ಆಯಿತು, ಜೇನು ಸಾಕಾಣಿಕೆ ಕುಂಠಿತವಾಯಿತು ಅನ್ನೋ ಒಂದು ವಿಚಾರವನ್ನು ಕೇಳ್ತಿದ್ದೀವಿ. ಆದರೂ ಜನ ಬಿಟ್ಟಿಲ್ಲ, ಬಿಡೋದಿಲ್ಲ. ಯಾಕಂದರೆ ಇಲ್ಲಿಯ ವಾತಾವರಣ ಹಾಗಿದೆ. ಸಮೃದ್ಧಿಯಾದ ಹಸಿರಿನ ಸಂಪತ್ತಿನಲ್ಲಿ ಜೇನು ಸಾಕಾಣಿಕೆಯಲ್ಲಿ ನಮ್ಮ ಕೃಷಿಕರು ತೊಡಗಿಸಿಕೊಂಡ್ರೆ ಪ್ರಯೋಜನವೇ. ಇವತ್ತು ಕೊಡಗಿನಲ್ಲಿ ಜೇನು ಸಾಕಾಣಿಕೆ ಮತ್ತು ತೋಟಗಾರಿಕೆ ಇಲಾಖೆ ಜೇನು ಕೃಷಿ ಉತ್ತೇಜನಕ್ಕೆ ಏನೇನು ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತಿದ್ದರೆ ಮಡಿಕೇರಿಯ ತೋಟಗಾರಿಕೆ ಇಲಾಖೆಯಲ್ಲಿ ಜೇನು ಕೃಷಿ ಪ್ರದರ್ಶಕರಾಗಿರುವ ಬಿಡಿ ವಸಂತ ಅವರು. ವಸಂತ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಪ್ರಸ್ತುತ ಕೊಡಗಿನ ಜೇನು ಸಾಕಾಣಿಕೆಯ ಚಿತ್ರಣವನ್ನ ನೆನಪು ಮಾಡಿಕೊಳ್ಳಿ, ನಮ್ಮ ಕೃಷಿಕರಿಗೆ ವಿಷಯಗಳನ್ನು ಪ್ರಸ್ತಾಪ ಮಾಡಿ. ಪ್ರಸ್ತುತ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 9,500 ಜೇನು ಕೃಷಿಕರಿದ್ದಾರೆ. ಇವರಲ್ಲಿ ಒಟ್ಟು 60,000 ಪೆಟ್ಟಿಗೆಯಲ್ಲಿ ಜೇನು ಕುಟುಂಬಗಳನ್ನು ಸಾಕೊಂಡು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೊಡಗು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಒಂದು ಪೆಟ್ಟಿಗೆ 3-5 ಕೆಜಿಯಷ್ಟು ಸರಾಸರಿ ಜೇನುತುಪ್ಪವನ್ನು ಪಡ್ಕೊಳ್ತಾ ಇದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ. ಈ ಹಿಂದೆ ಯಥೇಚ್ಛವಾಗಿ ಕಾಡು ಪ್ರದೇಶಗಳು ಇರುವ ಸಂದರ್ಭದಲ್ಲಿ 10-15 ಕೆಜಿವರೆಗೂ ಜೇನುತುಪ್ಪವನ್ನು ಪಡೆದಂತ ನಿದರ್ಶನಗಳು ಸಾಕಷ್ಟಿದ್ದಾವೆ. ಆದರೆ ಬರಬರ್ತಾ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅರಣ್ಯ ಪ್ರದೇಶ ನಾನಾ ಕಾರಣಗಳಿಂದಾಗಿ

ಜೇನು ಉಪಕಾರಿ, ಜೇನು ಉಪಕಾರಿ, ತುಪ್ಪದಲ್ಲಿದೆ ಅತಿ ಕ್ಯಾಲೋರಿ, ತುಪ್ಪದಲ್ಲಿದೆ ಅತಿ ಕ್ಯಾಲೋರಿ, ವಿಷ ಬಳಸದಿರಿ, ವಿಷ ಬಳಸದಿರಿ, ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ, ಜೇನಿನಲ್ಲಿದೆ ಸಂಘಟನೆ, ಜೇನಿನಲ್ಲಿದೆ ಸಂಘಟನೆ, ಇಲ್ಲಿದೆ ಕೆಲಸಗಳ ವಿಂಗಡಣೆ, ಇಲ್ಲಿದೆ ಕೆಲಸಗಳ ವಿಂಗಡಣೆ, ಮನುಕುಲಕ್ಕೆ ಅದುವೆ ಅನುಕರಣೆ, ಅದುವೆ ಅನುಕರಣೆ, ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ, ಸಿಹಿಗೆ ಹೆಸರು ಜೇನು, ಸಿಹಿಗೆ ಹೆಸರು ಜೇನು, ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ. ಕೇಳಿಗರೆ, ಜೇನಿನ ಬಗ್ಗೆ ಒಂದು ಗೀತೆಯನ್ನು ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಾಫಿ ಧಾರಣೆ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,700 ರೂಪಾಯಿಯಿಂದ 16,100 ರೂಪಾಯಿ, ಅರೇಬಿಕಾ ಚೆರ್ರಿ 9,000ರಿಂದ 9,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,700ರಿಂದ 9,900 ರೂಪಾಯಿ, ರೋಬಸ್ಟಾ ಚೆರ್ರಿ 4,650ರಿಂದ 4,900 ರೂಪಾಯಿ, ಅಡಿಕೆ ದರ 1 ಕ್ವಿಂಟಾಲ್ಗೆ 38,000ರಿಂದ 48,500 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470ರಿಂದ 475 ರೂಪಾಯಿ, ಏಲಕ್ಕಿ 1 ಕೆಜಿಗೆ 500ರಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಾಲ್ಗೆ 2,800ರಿಂದ 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಗಾರರಾದ ಮೂರ್ನಾಡಿನ ಬಡವಂಡ ಅರುಣ್ ಅಪ್ಪಚ್ಚು ಅವರೊಡನೆ ಸಂದರ್ಶನ ಕೇಳಿವಿರಿ. ಪೇಟೆ ಧಾರಣೆ ವರದಿ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪಿನ ವಿವರ. ಕನ್ನಡ ರಾಜ್ಯೋತ್ಸವನ ವಿಶಿಷ್ಟ ಮತ್ತು ಅರ್ಥಪೂರ್ಣ ಆಗಿ ಆಚರಣೆ ಮಾಡಿಕೆ ಜಿಲ್ಲಾಡಳಿತ ನಿರ್ಧರಿಸಿದ್ದು, ಎಲ್ಲಾ ಹಂತದ ಅಧಿಕಾರಿಗಳ ಅಗತ್ಯ ಸಿದ್ದತೆ ಮಾಡಿಕೊಂಡು ಕೂತ ಜಿಲ್ಲಾಧಿಕಾರಿ ವವರ್ ಸಿಂಗ್ ಮೀನಾವು ಸೂಚನೆ ಕೊಟ್ಟಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಇಂದು ನಡೆದ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಮಾತಾಡಿ, ಕಳೆದ 2 ವರ್ಷ ಕೋವಿಡ್ 19 ಇದ್ದುದರಿಂದ ಸರಳ ಆಗಿ ರಾಜ್ಯೋತ್ಸವ ಆಚರಣೆ ಮಾಡಲಾಗಿತ್ತು. ಈ ಸಲ ವ್ಯವಸ್ಥಿತವಾಗಿ ಆಚರಣೆ ಮಾಡಿಕೆ ಎಲ್ಲವೂ ತಮಗೆ ವಹಿಸಿರುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಕೂತ ಸೂಚನೆ ಕೊಟ್ಟವು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದವು. ಈ ಸಂದರ್ಭದಲ್ಲಿ ಇದೇ 28ಕ್ಕೆ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ನಡೆಯಕ್ಕಿದ್ದು ಎಲ್ಲವೂ ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕೂತ ಇವರು ಹೇಳಿದವು. 7ನೇ ರಾಷ್ಟೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಇದೇ 23ಕ್ಕೆ ಮಡಿಕೇರಿಯಲ್ಲಿ ಬೃಹತ್ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ ಅಂತ ನಿಮ್ಮ ಅಧ್ಯಕ್ಷ ರಾಜಾರಾಮವು ತಿಳಿಸಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಮಡಿಕೇರಿನ ಕೆಳಗಿನಗೌಡ ಸಮಾಜದಲ್ಲಿ ಶಿಬಿರ ನಡೆದಿದೆ. ಈ ಶಿಬಿರದಲ್ಲಿ ಸೊಂಟ ಬೇನೆ, ಬೆನ್ನು ಬೇನೆ, ಕಿವಿ, ಕಣ್ಣು, ಮೂಗು, ದೊಂಡೆ ಸೇರಿದಂತೆ ಬೇರೆ ಬೇರೆ ತರದ ಎಲ್ಲಾ ತರದ ಆರೋಗ್ಯ ಸಮಸ್ಯೆಗಳಿಗೆ ನುರಿತ ಆಯುರ್ವೇದ ತಜ್ಞರಿಂದ ತಪಾಸಣೆ ಹಂಗೆ ಸಲಹೆ ನೀಡಲಾದೆ. ಅಗತ್ಯ ಬಿದ್ದರೆ ಒಳರೋಗಿಯಾಗಿ ದಾಖಲು ಮಾಡಿಕೊಂಡು ರಿಯಾಯಿತಿಯಲ್ಲಿ ಚಿಕಿತ್ಸೆ ನೀಡಲಾದೆ ಅಂತ ಇವು ತಿಳಿಸೇಳು. ವಿದ್ಯಾರ್ಥಿಗ ಶಿಕ್ಷಣದ ಹಂತಂದನೆ ಉದ್ಯೋಗ ಕೌಶಲ್ಯಗಳನ್ನ ಮೈಗೂಡಿಸಿಕೊಳ್ಳಕೂತ ಮಂಗಳೂರು ಸೆಂಟ್ ಅಲೋಶಿಯಸ್ ಕಾಲೇಜಿನ ಎಂಬಿಎ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ ನಾಗೇಂದ್ರ ಅವು ಅಭಿಪ್ರಾಯಪಟ್ಟು. ವಿರಾಜಪೇಟೆನ ಸೆಂಟೆನ್ಸ್ ಪದವಿ ಕಾಲೇಜಿನ ಉದ್ಯೋಗ ಹಂಗೆ ಕೌಶಲ್ಯ ಘಟಕದ ವತಿಯಿಂದ ಕಾಲೇಜಿನ ಸಭಾಭವನದಲ್ಲಿ ನಡೆದ ಉದ್ಯೋಗ ಮಾಹಿತಿ ಹಂಗೆ ಸರ್ಟಿಫಿಕೇಟ್ ಕೋರ್ಸ್ನ ಬಗ್ಗೆ ನಡೆದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವು, ಪದವಿ ಹಂತಂದನೆ ವಿದ್ಯಾರ್ಥಿಗ ಕೌಶಲ್ಯನ ರೂಢಿಸಿಕೊಳ್ಳಕ್ಕೂ ಚಾಕ್ರಿ ಪಡ್ಕೊಣಕ್ಕೆ ಇರುವ ತರಬೇತಿಗಳನ್ನ ಪಡ್ಕೊಳ್ಳಕ್ಕೂ ಈ ಮೂಲಕ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಕ್ಕಂತ ಹೇಳಿದವು. ಈ ಸಂದರ್ಭದಲ್ಲಿ ಐಕ್ಯುಎಸ್ಸಿ ಘಟಕದ ಸಂಚಾಲಕಿ ಹೇಮಾ ಬೇಡಿ, ಪ್ರಾಂಶುಪಾಲರಾದ ಮಾಳೇಟ್ರ ತೃಪ್ತಿ ಬೋಪಣ್ಣ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕಾವೇರಿ ನದಿ ಉತ್ಸವ 2022 ಇದೇ 21ಕ್ಕೆ ನಡೆದಿದೆ. ಈ ನಿಟ್ಟಿನಲ್ಲಿ ಅಂದು ಬೆಳಗ್ಗೆಯಿಂದನೇ ಬೇರೆ ಬೇರೆ ಪೂಜೆ, ನದಿ ಸಂರಕ್ಷಣೆ ಬಗ್ಗೆ ಪ್ರತಿಜ್ಞಾವಿಧಿ, ಕರಪತ್ರ ಬಿಡುಗಡೆ ಸೇರಿದಂತೆ ಸಭಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಎಂ ಕಾರಜೋಳ, ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರು, ಸಂಸದರು, ಜನಪ್ರತಿನಿಧಿಗಳು ಹಾಜರಿದ್ದವೆ. ಕಾನೂನು ಮಾಪನಶಾಸ್ತ್ರ ಇಲಾಖೆಯ ವತಿಯಿಂದ ತಾತ್ಕಾಲಿಕ ಸತ್ಯಾಪನ ಮುದ್ರ ಶಿಬಿರ ಇದೇ 20ರಿಂದ ನವೆಂಬರ್ 5ಕ್ಕೆ ಮುಟ್ಟ ಕುಶಾಲನಗರ ಬೈಚನಹಳ್ಳಿ ಮಾರಿಯಮ್ಮ ದೇವಸ್ಥಾನದ ಹತ್ತಿರದ ಶ್ರೀ ವಿನಾಯಕ ಬಾಳೆಮಂಡಿಯಲ್ಲಿ ನಡೆದಿದೆ. ಅವಶ್ಯಕತೆ ಇರುವ ತಮ್ಮಲ್ಲಿ ಉಪಯೋಗಿಸುತ್ತಿರುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನು ಹಾಜರುಪಡಿಸಿ ಸತ್ಯಾಪನ ಮುದ್ರೆಯನ್ನು ಮಾಡಿಸಿಕೊಳ್ಳಕೂತ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಲು. ಪೊನ್ನಂಪೇಟೆಯಿಂದ ಶ್ರೀಮಂಗಲಕ್ಕೆ ಹೊಸದಾಗಿ 33 ಕೆವಿ ವಿದ್ಯುತ್ ಮಾರ್ಗ ಅಳವಡಿಸುವ ಕೆಲಸ ಮಾಡಿಕೊಂಡಿರುವುದರಿಂದ ಈ ಉಪಕೇಂದ್ರದಿಂದ ಹೊರಹೋಗುವ ಎಲ್ಲಾ ಫೀಡರ್ಗಳಲ್ಲಿ ಇದೇ 20 ಮತ್ತು 22ರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾದೆ. ಆದ್ದರಿಂದ ಶ್ರೀಮಂಗಲ, ಕಾನೂರು, ತೆರಾಲ್, ವೆಸ್ಟ್ ನಿಮ್ಮಲೆ, ಬಿರುನಾಣಿ, ಬಾಡಗರಕೇರಿ, ಪರಕಟಕೇರಿ, ಹತ್ರಪತ್ರದ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಾಸ ಆದೇತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸೇಳು. 2022-23ನೇ ಸಾಲಿನ ಶಿಶು ಅಭಿವೃದ್ಧಿ ಯೋಜನೆ ಮಡಿಕೇರಿ ತಾಲೂಕು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಗಾಂಧಿ ಜಯಂತಿ ನಿಟ್ಟಿನಲ್ಲಿ ಇದೇ 22ರ ನಾಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಪಾಜಲಿ ಚಿತ್ರಕಲಾ ಸ್ಪರ್ಧೆ 5ರಿಂದ 16 ವರ್ಷದ ಮಕ್ಕಳಿಗೆ 3 ಗುಂಪುಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಎಂಐ ಸ್ಟೋರ್ನಲ್ಲಿ ಮೊಬೈಲ್ಗಳ ಮೇಲೆ ಭಾರಿ ಡಿಸ್ಕೌಂಟ್. ಎಲ್ಲಾ ಮೊಬೈಲ್ಗಳು ಆನ್ಲೈನ್ ರೇಟ್ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯಾ ಪೋಸ್ಟ್ ಆಫೀಸ್, ಸೋಮವಾರಪೇಟ್. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ನಲ್ಲಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ ನಾಪೋಕ್ಲು ಇಂಗಡಾದ ನೆಲ ಇದೇ ಇರೋ ನಾಲಾಂಗ ತಿಂಗಳಾಚ ಪೊಲಕ ಒಂಬತ್ತು ಗಂಟೆಯಿಂದ ನಾಪೋಕ್ಲು ಜನರಲ್ ಕೆ ಎಸ್ ತಿಮ್ಮಯ್ಯ ಕಳಿಪರಂಬುಲು ದಂಡನೆ ಕಾಲತ್ರ ರಾಜ್ಯ ಮಟ್ಟತ್ರ ತಂಗಿಕ್ಕೆ ಬುಡಿಬೆಪ್ಪ ಪೈಪೋಟಿ ನರ್ಪ ಪಾಯಿಂಟ್ ಟೂ ಟೂ ರೈಫಲ್ ವಿಭಾಗತ್ಲು ಆದ್ಯ ಇನಾಮ್ 50,000 rupees ಪಿಂಜ ಟ್ರೋಫಿ ದಾನಿಯ ತಾಂಡ ಅಪ್ಪವು ಮುಂಡಂಡ ಚಿನ್ನಪ್ಪ ಗೋಪಿ ಪೂವಮ್ಮ ಅಂಡ ಗ್ಯಾನತ್ಲು ನಬಾರ್ಡ್ರ ನಿವೃತ್ತ ಡಿಡಿಎಂ ಮುಂಡಂಡ ಸಿ ನಾನಯ್ಯ ನೆಲಜಿ ದಂಡನೆ ಇನಾಮ್ 30,000 ಪಿಂಜ ಟ್ರೋಫಿ ದಾನಿಯ ತಾಂಡ ಅಪ್ಪವು ಎಕೆ ಸುಬ್ಬಯ್ಯ ಪೊನ್ನಮ್ಮ ಅಂಡ ಗ್ಯಾನತ್ಲು ಮಾಜಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಬೆಂಗಳೂರು ಮುಂದನೆ ಇನಾಮ 20,000 ಪಿಂಜ ಟ್ರೋಫಿ ದಾನಿಯ ಕಾಫಿ ಬಳಕಾರ ಪಾಂಡಂಡ ಕಿಶನ್ ಪೂರ್ಣಚ ಯವಕಪಾಡಿ 12th ಬೋರ್ ವಿಭಾಗತ್ಲು ಆದ್ಯ ಇನಾಮ 20,000 ಪಿಂಜ ಟ್ರೋಫಿ ದಾನಿಯ ಮಂಡಿರ ಜಯ ದೇವಯ್ಯ ಜಯ ಕಾಫಿ ನೆಲಜಿ ದಂಡನೆ ಇನಾಮ 15,000 ಪಿಂಜ ಟ್ರೋಫಿ ದಾನಿಯ ತಾಂಡ ಅಪ್ಪ ಸದಾ ಅಯ್ಯಪ್ಪ ಅಂಡ ಗ್ಯಾನತ್ಲು ಅಂಜಪರವಂಡ ಕುಶಾಲಪ್ಪ ಯವಕಪಾಡಿ ಮುಂದನೆ ಇನಾಮ 10,000 ಪಿಂಜ ಟ್ರೋಫಿ ಇಂಡ ದಾನಿಯ ತಾಂಡ ಪೊಣ್ಣು ಮೀನಾಕ್ಷಿ ಅಂಡ ಗ್ಯಾನತ್ಲು ಕಾಫಿ ಬಳಕರಾಳನ ಚಿಯತ್ ಪೋವಂಡ ಕಂಬು ನಂಜಪ್ಪ ನೆಲಜಿ ಕೋಳಿಮಟ್ಟಕ್ಕೆ ಗುರಿಬೆಪ್ಪ ವಿಭಾಗತ್ಲು ಆದ್ಯ ಇನಾಮ 5,000 rupees ದಂಡನೆ ಇನಾಮ 3,000 ಮುಂದನೆ ಇನಾಮ 2,000 ಅಲ್ಲತೆ ಟ್ರೋಫಿ ಉಂಡು ಇಂಡ ದಾನಿಯ ತಾಂಡ ಪಪ್ಪ ಎಬಿ ಮೇದಪ್ಪ ಅಂಡ ಗ್ಯಾನತ್ಲು ನಾಪೋಕ್ಲರ ಕಾಫಿ ಬಳಕಾರ ಅರೇಡ ಎಂ ರತ್ನ ಪೆಮ್ಮಯ್ಯ ಬುಳ್ಳಿ ಕಾಯಿನ್ಸ್ರ ದಾನಿಯ ಮುಳಿಯ ಜುವೆಲರ್ಸ್ ಟೈಟಲ್ ದಾನಿಯ ಬಾಚಂಗಡ ಜಯ ಮಣ್ಣಪ್ಪ ಕಾಟನ್ ವರ್ಲ್ಡ್ ಗಾರ್ಮೆಂಟ್ಸ್ ಬೆಂಗಳೂರು ಪಿಂಜ ದಿ ತಾಮರ ಕೂರ್ಗ್ ಕಕ್ಕಬ್ಬೆ ಎಲ್ಲಕ್ಕೂ ತಕ್ಕಾರ ಬಂದಿತ್ತು ನಾಲ್ನಾಡ್ ಪ್ಲಾಂಟರ್ಸ್ ಕ್ಲಬ್ ನಾಪೋಕ್ಲು. ಇರಿಟಿಯಲ್ಲಿ ಅಕ್ಟೋಬರ್ 29ರಂದು ಶುಭಾರಂಭಗೊಳ್ಳುತ್ತಿರುವ ದಿಯಾ ಗೋಲ್ಡನ್ ಡೈಮಂಡ್ಸ್ ನ ಉದ್ಘಾಟನಾ ಆಫರ್ಗಳು. ಮದುವೆ ಚಿನ್ನಾಭರಣ ಖರೀದಿಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 100% ವ್ಯಾಲ್ಯೂನೊಂದಿಗೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಡಿಸ್ಕೌಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ, ಅತ್ಯಮೂಲ್ಯ ಡೈಮಂಡ್ ಆಭರಣಗಳ ಮೇಲೆ 20% ಡಿಸ್ಕೌಂಟ್. ದಿಯಾ ಗೋಲ್ಡನ್ ಡೈಮಂಡ್ಸ್ ಇರಿಟಿ. ಕದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2021-22 ಸಾಲಿನ ಜಮಾಬಂದಿ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11:00 ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಶ್ರೀಮತಿ ಎಎಲ್ ಪುಷ್ಪಲತಾ ಅವರ ಸಮ್ಮುಖದಲ್ಲಿ ನೋಡಲ್ ಅಧಿಕಾರಿ ಗುರು ಶಾಂತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕದನೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು, ದಸರಾ, ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 grams ಚಿನ್ನಾಭರಣಗಳ ಮೇಲೆ 2,222 rupees ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ %22.22 ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 rupees ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಜಾಹೀರಾತುಗಳು ಪ್ರಸಾರವಾದವು. ಈಗ ನಿಧನ ವಾರ್ತೆ. ಗಾಳಿಬೀಡು ಗ್ರಾಮತ್ರ ನೇರಟುಕ್ಕಡ ದಿವಂಗತ ಮುತ್ತಣ್ಣ ಎಂಗಡಪುಣ್ಣ ಚಂಬವ ಇಂದು ತಂಡ 97ನೇ ವಯತ್ಲ ಮರಣಪಟ್ಟಿತು. ಇಂಗಡ ಅಕೇರಿ ಕಾರ್ಯ ನಾಳೆ ಗಾಳಿಬೀಡು ಗ್ರಾಮತ್ರ ಕುಂಟ ಮೇಸ್ತಿನ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಹಮ್ಯಾಲ ಗ್ರಾಮತ್ರ ಹೊಸಕ್ಲ ಆನೆಗೊಂಡ ನಾಗುಪೂವಯ್ಯ ಎಂಗಡ 94ನೇ ವಯತ್ಲ ಇಂದು ಮರಣಪಟ್ಟಿತು. ಇಂದು ಆಕೇರಿ ಕಾರ್ಯ ನಾಳೆ ಮಧ್ಯಾಹ್ನ 1 hours ಒಳ್ಳು ಸ್ವಂತಮಲ್ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ ದಿವ್ಯ ಪ್ರದೀಪ್. ಕನ್ನಡ ರಾಜ್ಯೋತ್ಸವನ ಅಂದೋಡೆ ಅರ್ಥೋಡೆ ಕೈಪಕ್ಕೆ ಜಿಲ್ಲಾಡಳಿತ ತೀರ್ಮಾನ ಮಾಡಿತು. ಈ ಸಂಬಂಧಪಟ್ಟಣಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಪ್ರಭಾರ ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಣ್ಣಿತು. ಮಡಿಕೇರಿಯ ಜಿಲ್ಲಾಧಿಕಾರಿಯ ಸಭಾಬಾಡಲು ನಿನ್ನೆ ನಡೆದ ಕನ್ನಡ ರಾಜ್ಯೋತ್ಸವ ಮುಪ್ಪಡೆ ಸಭೆಯ ಕೊರೋಕಾರಿಕೆ ವಹಿಸಿತು ತಕ್ಕಂದಿತು. ಮಡಿಕೇರಿಯ ಕೋಟೆ ಪರಂಬಿಂದ ಜನರು ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಕ್ಕೆ ಮೆರವಣಿಗೆ ಇಪ್ಪ. ಈ ಸಂದರ್ಭದ ಜಿಲ್ಲಾ ಪಂಚಾಯತ್ ಕೃಷಿ ತೋಟಗಾರಿಕೆ ಪಶುಪಾಲನೆ ಮೀನುಗಾರಿಕೆ ಆರೋಗ್ಯ ಕುಟುಂಬ ಕಲ್ಯಾಣ ಪಿಂಜ ನಗರಸಭೆ ಆಧಾರದಲ್ಲಿ ಸ್ತಬ್ಧ ಚಿತ್ರತ್ನ ಮಾಹಿತಿ ಶಿಕ್ಷಣ ಚಟುವಟಿಕೆ ರಡಿಲು ಮಾಡುವನಕ್ಕೆ ಎಣ್ಣುಚಿ. ಡಾಕ್ಟರ್ ನಂಜುಂಡೇಗೌಡ ಹಿಂಗ ತಪ್ಪರ್ನಿತ್ತು. ಕೈಂಜ ದಂಡ ಕಾಲ ತೊಟ್ಟು ಕೋವಿಡ್ 19 ಮಾರಿಪತ್ತು ರಾಜ್ಯೋತ್ಸವದ ಚರಂಗನೆ ಕೈಚೆಣ್ಣಿಂಜತ್ತು. ಆನ ಉಂಡು ಈ ಕುರಿ ವ್ಯವಸ್ಥೆ ಕೊತ್ತನಕ್ಕೆ ಕೈಪಕ್ ಎಲ್ಲಾ ಮುಟ್ಟರ ಇಲಾಖಾಧಿಕಾರಿಯ ಮೇನ ತಿಟ್ಟಿದ ಕಾರ್ಯ ನೀಸುಣ್ಣುಚಿ. ಅನ್ನನೆ ಎಲ್ಲಾ ಕಚೇರಿಲು ಕನ್ನಡ ಓಜ ಪಾರ್ಶುಣ್ಣು ಕನ್ನಡ ಸಾಹಿತ್ಯ ಪರಿಷತ್ರ ಜಿಲ್ಲಾ ಘಟಕದ ಅಧ್ಯಕ್ಷ ಕೇಶವ ಕಾಮತ್ ಸಲಹೆ ಕೊಡ್ತದೆ. ಕನ್ನಡ ರಾಜ್ಯೋತ್ಸವ ಮಾರಿಪತ್ ಜಿಲ್ಲೆಯಲ್ಲಿ ಇದೇ 28 ಪಾಲಕ 11 ಗಂಟೆಗೆ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ನಡಪ. ಇದಂಗೆ ಎಲ್ಲ ಮೊಟ್ಟರ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಪೆದ ನೋಂದಣಿ ಮಾಡಿಯವಾಂಡ ಕೂಟಕ್ಕೆ ಬಾರೆ ಇಂಕು ನೋಂದಣಿ ಮಾಡಿಯೋಕ್ಕೆ ಮಾಹಿತಿ ಕೊಡ್ಕೊಂಡು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಣುಚಿ. ಮಡಿಕೇರಿಯ ತಾಂಡ ಕಚೇರಿಯ ಸಭಾಬಾಡಿಯಲ್ಲಿ ನಡೆದ ಮುಪ್ಪಡೆ ಸಭೆಯಲ್ಲಿ ತಕ್ಪರ್ಂದಾವು ಜಿಲ್ಲಾಡಳಿತ ಹತ್ರ ಆದ ಮೇಲೆ ಕನ್ನಡ ರಾಜ್ಯೋತ್ಸವನ ಸರ್ಕಾರ ಹತ್ರ ಆದೇಶ ಕೊತ್ತನಕ್ಕೆ ಕೈಪಕ್ಕ ತೀರ್ಮಾನ ಮಾಡಿತು. ಅನ್ನನೆ ಈ ಗಾಯನ ಕಾರ್ಯಕ್ರಮಕ್ಕೆ ಸರ್ಕಾರ ಸೂಚನೆ ಕೊತ್ತ ಪಾಠ ಪಾಡೊಂಡು ಜಿಲ್ಲೆಯಲ್ಲಿ 100,000 ಅವರ ಕನಕರ ಜನ ಸ್ಕೂಲ್ ಕಾಲೇಜು ವಸತಿ ಸ್ಕೂಲ್ ಸ್ನಾತಕೋತ್ತರ ಕೇಂದ್ರ ಪ್ರವಾಸಿ ಜಾಗತ್ತು ಕೂಡಿತು ನೋಂದಣಿ ಮಾಡಿಯೊಂಡು ಈ ಕಾರ್ಯಕ್ರಮ ಹತ್ರ ಯಶಕ್ಕೆ ಪ್ರಯತ್ನ ಪಡೋಣ ಅನ್ನಿಸಿ. ಅನ್ನನೆ ಗಾಯನ ಕಾರ್ಯಕ್ರಮಕ್ಕೆ ಎಲ್ಲರೂ ಕ್ಯೂಆರ್ ಕೋಡ್ ಇಲ್ಲೆಂಗಿ ಲಿಂಕ್ರ ಮೂಲಕ